ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸುವಿರಿ ಮಣ್ಣಿನ ಸೂಕ್ಷ್ಮ ಜೀವಿಗಳ ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ. ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಮಹಾದೇವಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು, ಬಳಿಕ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು, ನಂತರ ಪೇಟೆ ಧಾರಣೆ, ಅದಾದ ಬಳಿಕ ಲಿಂಗಸುಗೂರು ತಾಲೂಕಿನ ಐದ್ನಾಳು ಗ್ರಾಮದ ರೈತರಾದ ಅಮರೇಗೌಡ ಪಾಟೀಲ್ ಅವರ ದಾಳಿಂಬೆ ಕೃಷಿ ಅನುಭವಗಳನ್ನು ಕೇಳುವಿರಿ. ತದನಂತರ ಮಸ್ಕಿ ತಾಲೂಕಿನ ಹಸ್ಮಕಲ್ ಗ್ರಾಮದ ಜಂಬಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆಯ ನಂತರ ಇದೀಗ ಕೇಳಿ ಮಣ್ಣಿನ ಸೂಕ್ಷ್ಮ ಜೀವಿಗಳ ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ. ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಮಹಾದೇವ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಒಂದು ಸಂರಕ್ಷಣೆಯನ್ನು ರೈತ ಬಾಂಧವರು ಹೇಗೆ ಮಾಡಬೇಕು, ಸೂಕ್ಷ್ಮಾಣುಜೀವಿಗಳು ನಮ್ಮ ರೈತರಿಗೆ ಯಾವ ರೀತಿ ಒಂದು ಸಹಾಯವನ್ನು ಮಾಡ್ತಾ ಇರ್ತವೆ, ಇವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳಿರ್ಬೋದು ಅಥವಾ ಬೆಳೆಗಳ ಉತ್ಪಾದನಾ ಪದ್ಧತಿಗಳಿರ್ಬೋದು, ಇದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಮಹಾದೇವಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಮಹಾದೇವಸ್ವಾಮಿ ಅವರು. ನಮಸ್ಕಾರ ಸರ್. ಮೊದಲನೇದಾಗಿ ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿರ್ತವೆ, ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ನಾವು ಕಾಪಾಡಬೇಕು, ಅವುಗಳ ಒಂದು ಸಂಖ್ಯೆಯನ್ನು ವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವಿಜ್ಞಾನಿಗಳು ರೈತರಿಗೆ ಆಗಾಗ ಹೇಳ್ತಿರ್ತಾರೆ. ಮಣ್ಣಿನಲ್ಲಿ ರೈತರಿಗೆ ಉಪಕಾರಿಯಾದಂಥ, ಮಣ್ಣಿಗೆ ಉಪಕಾರಿಯಾದಂಥ ಸೂಕ್ಷ್ಮಾಣುಜೀವಿಗಳು ಯಾವ್ಯಾವ ಇರ್ತಾವಂತ ರೀ ಮಣ್ಣಿನಲ್ಲಿ? ಈಗ ಮಣ್ಣಿನಲ್ಲಿ ನಮಗೆ ಬೇಕಾದಷ್ಟು ಸೂಕ್ಷ್ಮಜೀವಿಗಳಿದೆ. ರೈತರಿಗೊಬ್ಬರಿಗೆ ಅಲ್ಲ, ನಾವು ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಬಳಕೆ ಮಾಡಿಕೊಂಡು ನಾವು ಆಂಟಿಬಯೋಟಿಕ್ ತಯಾರು ಮಾಡ್ಬೋದು. ಬೇರೆ ಬೇರೆ ಎಲ್ಲ ಥರದ ಒಂದು ಉಪಯೋಗವಾದಂತಹ ಒಂದು ಸೂಕ್ಷ್ಮಜೀವಿಗಳು ನಮ್ಮಲ್ಲಿದೆ. ಮುಖ್ಯವಾಗಿ ರೈತರಿಗೆ ಬೇಕಾದಂತಹ ಸೂಕ್ಷ್ಮಜೀವಿಗಳು ಯಾವುದಪ್ಪ ಅಂದರೆ ಮಣ್ಣಿನಲ್ಲಿ ರೈಜೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಮ್, ಸೂಡೋಮೊನಾಸ್, ಟ್ರೈಕೋಡರ್ಮಾ, ಮೈಕೋರೈಜಾ, ಹೀಗೆ ಹತ್ತು ಹಲವು ಉಪಯುಕ್ತವಾದ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಇರೋದ್ರಿಂದ ಅವನ್ನ ನಾವು ಚೆನ್ನಾಗಿ ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಮಣ್ಣಿನ ಫಲವತ್ತತೆಯಲ್ಲಿ ಈ ಸೂಕ್ಷ್ಮ ಜೀವಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾಕಂದ್ರೆ ಯಾವುದೇ ಥರದ ಒಂದು ಪ್ರೋಸೆಸ್ ಆಗಬೇಕಾದ್ರೆ, ಈಗ ರೈತ ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ದ ಅಂತ ಇಟ್ಕೊಳ್ಳಿ, ಇದಕ್ಕೆ ಮಣ್ಣಿಗೆ ಅದು ಹಾಕಿದಾಗ ಬೆಳೆಗೆ ಅದು ಇಮಿಡಿಯೇಟ್ ಆಗಿ ಸಿಗೋದಿಲ್ಲ. ಅದು ನೀವು 3 ಕ್ವಿಂಟಲ್ 4 ಕ್ವಿಂಟಲ್ ಎಷ್ಟೇ ಹಾಕಿದ್ರು ಕೂಡ ಒಂದು ಗ್ರಾಮೂನು ಕೂಡ ಅಲ್ಲಿ ಬೆಳೆಗೆ ಸಿಗೋದಿಲ್ಲ. ಯಾಕಪ್ಪ ಅಂದ್ರೆ ಆ ಮಣ್ಣಿನಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ ಅದ್ರ ಮೇಲೆ ನಿಮ್ಮ ನೀವು ಹಾಕಿರತಕ್ಕಂಥ ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು ಅಥವಾ ಡಿ ಎ ಪಿ ಆಗಿರ್ಬೋದು ಅದು ನಿಮ್ಮ ಬೆಳೆಗೆ ಸಿಗುತ್ತೆ. ಅಂದ್ರೆ ಆ ಮಣ್ಣಿನಲ್ಲಿ ಆ ಒಂದು ರಂಜಕವನ್ನು ಕರಗಿಸುವಂತ ಸೂಕ್ಷ್ಮ ಜೀವಿಗಳ ಪ್ರಮಾಣ ಜಾಸ್ತಿ ಇರಬೇಕಾಗ್ತದೆ. ಸೊ ಈ ರೀತಿ ಇದ್ದಾಗ ಮಾತ್ರ ಸೊ ನೀವು ಆ ಒಂದು ರಂಜಕವನ್ನು ನೀವು ಬೆಳೆಗೆ ಒದಗಿಸ್ಬೋದು. ಹೀಗೆ ಒಂದು ಉದಾಹರಣೆ ಹೇಳಿದೆ ನಾನಷ್ಟೇ. ಈಗ ಒಂದು ಹಿಡಿ ಮಣ್ಣಿನಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳು ಇರ್ತಾವಂತ ಹೇಳ್ತಾರೆ ಒಂದು ಬಗಸೆ ಮಣ್ಣಿನಲ್ಲಿ, ಇದು ನಿಜನಾ ಹೇಗೆ? ಹಾ, ಇದು ಬಹಳ ನಿಜ. ಯಾಕಂದ್ರೆ ಈ 1 ಗ್ರಾಮ್ ಮಣ್ಣಿನಲ್ಲಿ ಕೂಡ ನಾವು ಎಷ್ಟು ಸೂಕ್ಷ್ಮ ಜೀವಿ ಇದೆ ಅಂದ್ರೆ 10^9 × 1 ಕಾಲೋನೀಸ್ ಇರುತ್ತೆ. ಅಂದ್ರೆ 30-300 ಕಾಲೋನೀಸ್ 1 ಗ್ರಾಮ್ ಸಾಯಲಲ್ಲಿ ಇರ್ತದೆ ಮಿನಿಮಮ್. ಸೊ ನೀವು ಒಂದು ಎಕರೆನಲ್ಲಿ ಎಷ್ಟು ಇರ್ತದೆ ಅಂದ್ರೆ ಬಹಳ ಪ್ರಮಾಣದಲ್ಲಿ ಮಣ್ಣಿನ ಪ್ರಮಾಣದಲ್ಲಿ ಸೂಕ್ಷ್ಮಜೀವಿಗಳಿರ್ತದೆ. ಆ ಸೂಕ್ಷ್ಮಜೀವಿಗಳಲ್ಲಿ ರೋಗವನ್ನು ಉಂಟು ಮಾಡತಕ್ಕಂಥ ಸೂಕ್ಷ್ಮಜೀವಿಗಳು ಇರ್ತವೆ ಮತ್ತೆ ಉಪಯುಕ್ತವಾದಂತಹ ಸೂಕ್ಷ್ಮಜೀವಿಗಳು ಕೂಡ ಇರ್ತವೆ ಅದರಲ್ಲಿ. ಸೊ ನೀವು ಹೆಚ್ಚಾಗಿ ನಮ್ಮ ಉಪಯುಕ್ತವಾದ ಸೂಕ್ಷ್ಮಜೀವಿಗಳನ್ನ ನಾವು ಮಣ್ಣಿನಲ್ಲಿ ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಈ ರೋಗ ಉಂಟು ಮಾಡತಕ್ಕಂಥ ಸೂಕ್ಷ್ಮಜೀವಿಗಳ ಪ್ರಮಾಣ ಜಾಸ್ತಿಯಾಗಿ ಮುಖ್ಯವಾಗಿ ಶಿಲೀಂಧ್ರಗಳು, ಈ ಸಿಲಿಂಡರ್ಗಳು ಏನ್ ಮಾಡ್ತಾವೆ ಬರೀ ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಹಾ, ಪಿಸೇರಿಯಂ ಆಗ್ಬೋದು ಅಥವಾ ಸ್ಕ್ಲಿರೋಸಿಯಂ ಆಗ್ಬೋದು, ಈ ತರ ಬೇರೆ ಬೇರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಸೂಕ್ಷ್ಮಜೀವಿಗಳು ಇರ್ತವೆ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಬೇಕಾದ್ರೆ ನಮ್ಮ ಈ ಸಂತತಿಯನ್ನ ಜಾಸ್ತಿ ಮಾಡಿದ್ರೆ, ಉಪಯುಕ್ತವಾದ ಸೂಕ್ಷ್ಮಜೀವಿಗಳನ್ನ ಜಾಸ್ತಿ ಮಾಡಿದ್ರೆ ನೀವು ಸಂತತಿಯನ್ನ, ಸೊ ಆವಾಗ ಆ ಒಂದು ರೋಗವನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ತಾನಾಗೆ ಹೋಗ್ಬಿಡುತ್ತೆ. ಮತ್ತೆ ಇದು ಇದರಿಂದ ಏನಾಗುತ್ತೆ, ಪೋಷಕಾಂಶಗಳನ್ನ ಒದಗಿಸುವಲ್ಲಿ ಈ ಸೂಕ್ಷ್ಮಜೀವಿಗಳು ಬಹಳ ಸಹಕಾರಿಯಾಗಿ ಕೆಲಸ ಮಾಡ್ತವೆ. ಈಗ ಕೆಲವೊಂದು ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಇರ್ತವೆ, ಕೆಲವೊಂದು ಮಣ್ಣಿನಲ್ಲಿ ಕಡಿಮೆ ಇರ್ತವೆ ಅಂತಾರೆ, ಕಾರಣ ಏನು ಹೇಳ್ತಾರೆ? ಈಗ ಕೆಲವೊಂದು ಮಣ್ಣಿನಲ್ಲಿ ಸಂಖ್ಯೆ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣಗಳು? ಕಾರಣಗಳು ಹಲವು ಕಾರಣಗಳಿದ್ದಾವೆ. ಮೊದಲನೇ ಕಾರಣ ಅಂತಂದ್ರೆ ಈಗ ನಮ್ಮಲ್ಲಿ ವಾತಾವರಣ ಅಂತಂದ್ರೆ ಈ ತೇವಾಂಶ ನಮಗೆ 40-60% ಇರಬೇಕು ಮತ್ತೆ ಉಷ್ಣಾಂಶ ನಮಗೆ 37 ಡಿಗ್ರಿ ಇರಬೇಕು. ಈಗ ನೋಡಿ, ಈಗ ಬೇಸಿಗೆ ಕಾಲ, ಈಗಲೇ ನಮಗೆ 37, 38, 39 ಡಿಗ್ರಿ ಸೆಂಟಿಗ್ರೇಡ್ ಹೋಗ್ತಾ ಇದೆ. ಸೊ ಇಂಥ ಇದರಲ್ಲಿ ಏನಾಗುತ್ತೆ, ಆ ಒಂದು ಉಷ್ಣಾಂಶವನ್ನು ತಡೆಯತಕ್ಕಂಥ ಒಂದು ಸೂಕ್ಷ್ಮಜೀವಿಗಳಲ್ಲಿ ಇರ್ತವೆ ಅಷ್ಟೇ. ಸೊ ಅದ ಆ ಒಂದು ಉಷ್ಣಾಂಶವನ್ನು ತಡ್ಕೊಳ್ಳೋದಕ್ಕಾಗಲ್ವಲ್ಲ, ಆ ಒಂದು ಸೂಕ್ಷ್ಮಜೀವಿಗಳು ಹೆಚ್ಚಾಗಿ ಸೋತೋಗ್ಬಿಡ್ತವೆ. ಸೊ ಅದಕ್ಕೆ ನಾವು ಸಮ್ಮರ್ ಈ ಒಂದು ಬೇಸಿಗೆ ಕಾಲದಲ್ಲಿ ಸೂಕ್ಷ್ಮಜೀವಿಗಳ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿನೇ ಇರ್ತದೆ. ಸೊ ಥರ್ಮೋಫಿಲಿಕ್ ಮೈಕ್ರೋಬ್ಸ್ ಅಂತ ಇರ್ತವೆ, ಅವು ಮಾತ್ರ ಅಲ್ಲಿ ಸರ್ವೆ ಆಗ್ತವೆ. ಸೊ ಬೇರೆವೆಲ್ಲ ಒಂದು ಸ್ವಲ್ಪ ಹಾನಿಕರ ಆಗ್ತವೆ. ಸೊ ಅದಕ್ಕೋಸ್ಕರ ನಾವು ಒಂದು ತೇವಾಂಶ ಮತ್ತೆ ಉಷ್ಣಾಂಶ ಇವೆಲ್ಲವನ್ನು ಕಾಪಾಡಬೇಕಾಗ್ತದೆ. ಜೊತೆಗೆ ಕಾರ್ಬನ್ ಬಹಳ ಮುಖ್ಯ ಇಲ್ಲಿ. ಕಾರ್ಬನ್ ಅಂತ ಏನಿದೆ, ಕಾರ್ಬನ್ ಅನ್ನ ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಈಗ ನಮ್ಮಲ್ಲಿ ಈ ಬೆಳೆಗಳಿಂದ ಬರತಕ್ಕಂಥ ಒಂದು ಬೇರ್ ಆಗಿರ್ಬೋದು, ಆ ಬೇರಿನಲ್ಲಿ ಏನಾಗುತ್ತೆ, ಸುಗರ್ಸ್ ಇದೆ, ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಸೊ ಅಮೈನೋ ಆಸಿಡ್ಸ್ ಇದೆ, ಸೊ ಈಗ ಈ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಎಲ್ಲ ತರಹದ ಪೋಷಕಾಂಶಗಳು ರೂಟ್ ನಲ್ಲಿ ಇರ್ತದೆ. ಸೊ ಆ ರೂಟ್ ನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಇರೋದ್ರಿಂದನೇ ನಾವು ಆ ಬೇರಿನ ಸುತ್ತಮುತ್ತ ಏನ್ ಮಣ್ಣಿರ್ತದಲ್ಲ, ಆ ಮಣ್ಣಿನಲ್ಲಿ ಈ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಇರ್ತದೆ. ನೀವು ಓಪನ್ ಫೀಲ್ಡ್ ಮಣ್ಣನ್ನ ತಗೊಂಡ್ರೆ ಕಂಪೇರ್ ಮಾಡಿದ್ರೆ ಆ ಒಂದು ಬೇರಿನ ಸುತ್ತಮುತ್ತ ಏನ್ ಮಣ್ಣಿರ್ತದೆ ಆ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಇದೆಲ್ಲ ಪೋಷಕಾಂಶಗಳು ಅಲ್ಲಿರೋದ್ರಿಂದ ಆ ರೀತಿ ಒಂದು ನಾವು ಒಂದು ಆ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೊ ಈ ಮಣ್ಣಿನಲ್ಲಿ ಈಗ ಒಂದು ವಿಚಾರ ನೀವು ಹೇಳಿದ್ರಿ, ಈಗ ಯಾವುದೇ ಒಂದು ಪೋಷಕಾಂಶವನ್ನ ಭೂಮಿಗೆ ಹಾಕಿದ ತಕ್ಷಣ ಅದು ಬೆಳೆಗಳಿಗೆ ಸಿಗೋದಿಲ್ಲ ಅಂತಕ್ಕಂತ ವಿಚಾರ. ಈಗ ಉದಾಹರಣೆಯನ್ನ ನಾವು ಕಾಂಪೋಸ್ಟ್ ಅನ್ನ ತೆಗೆದುಕೊಳ್ಳೋಣ, ಅಥವಾ ಅದು ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದನ್ನ ರೈತರು ಭೂಮಿಗೆ ಹಾಕಿದ ತಕ್ಷಣ ಅದು ಸಸ್ಯಗಳಿಗೆ ದೊರಿಬೇಕಾದ್ರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಪಾತ್ರ ವಹಿಸ್ತವೆ? ಈಗ ವಿಜ್ಞಾನಿಗಳು ಏನೇನು ಹೇಳ್ತಾರೆ, ಬಿತ್ತನೆ ಮಾಡೋಕ್ಕಿಂತ 3 ವಾರ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಹಾಕಿ ಅಂತ ಹೇಳ್ತಾರೆ. ಆದರೆ ರೈತರು ಬಿತ್ತನೆ ಮಾಡೋದು 1 ವಾರ ಇದ್ದಾಗ ಅಥವಾ ಬಿತ್ತನೆ ಸಮಯದಲ್ಲೇ ಹಾಕಿಬಿಡ್ತಾರೆ. ಇಲ್ಲಿ ಯಾವ ರೀತಿ ಸೂಕ್ಷ್ಮಾಣುಜೀವಿಗಳು ಪಾತ್ರ ವಹಿಸ್ತಾವೆ ಅಂತಿರ್ತಾವೆ? ಮುಖ್ಯವಾಗಿ ಈ FIM ಏನಿದೆ ಕೊಟ್ಟಿಗೆ ಗೊಬ್ಬರ, ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕಮ್ಮಿ ಇರ್ತದೆ. ಕಮ್ಮಿ ಇದ್ರೂ ಕೂಡ ಸೊ ನೀವು ಇವತ್ತು ಹಾಕಿದ್ರು ಕೂಡ ಅಲ್ಲಿರ್ತಕ್ಕಂಥ ಸೆಲ್ಯುಲೋಸ್ ಆಗಿರ್ಬೋದು, ಎಮಿಸೆಲ್ಯುಲೋಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಪೋಷಕಾಂಶಗಳು ಏನಿದೆ, ಸಾರಜನಕ, ರಂಜಕ, ಪೊಟಾಸ್, ಎಲ್ಲ ತರದ ಅಂಶಗಳು ಅಲ್ಲಿದ್ರೂ ಕೂಡ ಆ ಒಂದು ಅಂಶಗಳು ಇಮಿಡಿಯೇಟ್ ಆಗಿ ರಿಲೀಸ್ ಆಗೋದಿಲ್ಲ. ಯಾಕಂತಂದ್ರೆ ಆ ರಿಲೀಸ್ ಆಗದೆ ಇರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸೂಕ್ಷ್ಮಜೀವಿಗಳು, ಉಪಯುಕ್ತವಾದ ಸೂಕ್ಷ್ಮಜೀವಿಗಳು ಆ ಒಂದು ಆ ಕ್ರಿಯೆಯಲ್ಲಿ ಭಾಗವಹಿಸಿರೋದಿಲ್ಲ, ಯಾಕಂದ್ರೆ ಕಮ್ಮಿ ಪ್ರಮಾಣದಲ್ಲಿ ಇರ್ತವೆ. ಸೊ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಅಂದರೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಇರಬೇಕಲ್ಲಿ, ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು, ರಂಜಕವನ್ನು ಕರಗಿಸತಕ್ಕಂಥ ಸೂಕ್ಷ್ಮಜೀವಿಗಳು, ಪೊಟಾಸನ್ನು ಕರಗಿಸ್ತಕ್ಕಂಥ ಸೂಕ್ಷ್ಮಜೀವಿಗಳು, ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ನ ಒಂದು ಬಿಲ್ಡಪ್ ಮಾಡ್ತಕ್ಕಂಥ ಒಂದು ಸೂಕ್ಷ್ಮಜೀವಿಗಳು, ಹೀಗೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಇದ್ದರೆ ಮಾತ್ರ ಎಲ್ಲ ಕಂಬೈಂಡ್ ಆಗಿ ಅವೇನು ಮಾಡ್ತವೆ, ಇಂಟ್ರಾಕ್ಷನ್ ಆಗಿ ಮೈಕ್ರೋಬೋ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ, ಆ ಒಂದು ಒಂದು ಸಂಯುಕ್ತ ಒಂದು ಕಾರ್ಯವನ್ನು ನಿರ್ವಹಿಸಿ ಎಲ್ಲ ಒಂದು ಪೋಷಕಾಂಶಗಳನ್ನು ನೀವು ಇಮಿಡಿಯೇಟ್ ಆಗಿ ಒದಗಿಸ್ಬೋದಂತ ಒಂದು ಕಾರ್ಯಕ್ರಮವನ್ನು ಈ ಸೂಕ್ಷ್ಮಜೀವಿಗಳು ಮಾಡ್ತವೆ. ಸೊ ಅದಕ್ಕೋಸ್ಕರ ಸೊ ನಮ್ಮ ಮಣ್ಣಿನಲ್ಲಿ ಯಾವಾಗಲೂ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅಂದರೆ ಅದಕ್ಕೆ ಬೇಕಾದಂಥ FIM ಆಗ್ಬೋದು, ಅದಕ್ಕೆ ಬೇಕಾದಂಥ ಒಂದು ಬೆಳೆಗಳಿಂದ ಬರ್ತಕ್ಕಂಥ ಒಂದು ತಾಜ್ಯ ಅಥವಾ ಪಳವಳಿಕೆ ಅವಶೇಷಗಳೇನಿದೆ ಅದನ್ನು ಹಾಕ್ಬೇಕಾಗತ್ತೆ. ಯಾಕಂತಂದರೆ ತಾಜ್ಯಗಳಲ್ಲಿ ಅವಶೇಷಗಳಲ್ಲಿ ಏನಿದೆಪ್ಪ ಅಂತಂದರೆ ಸೆಲ್ಯುಲೋಸು, ಲಿಗ್ನಿನ್ನು ಮತ್ತು ಎಮಿಸೆಲ್ಯುಲೋಸ್, ಎಲ್ಲ ಕಾರ್ಬೋಹೈಡ್ರೇಟ್ಸು, ಪೆಕ್ಟಿನ್ನು, ಸ್ಟಾರ್ಚು, ಹೀಗೆ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಅದನ್ನು ಸುಟ್ಟಾಕೋ ಬದಲು ಅದನ್ನು ನೀವೇನು ಮಾಡಬೇಕು, ಈ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಅದನ್ನು ಆ ಒಂದು ಬೇರೆ ಪ್ರಮಾಣದಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಬೆಳೆಗಳಿಗೆ ಒದಗಿಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಒಂದು ರಕ್ಷಣೆಯನ್ನು ಮಾಡಬೇಕಾಗಿತ್ತು ಅಂತಂದರೆ ಅವುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಬೇಕು, ಇದ್ದಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹಾಗೆ ನಾವು ಉಳಿಸ್ಕೊಂಡು ಹೋಗಬೇಕಾಗಿತ್ತಂದರೆ ಏನು ಮಾಡಬೇಕಂತೀರಿ ರೈತರು, ಏನು ಮಾಡಬೇಕು? ಈಗ ನಮ್ಮ ರೈತರು ಏನು ಮಾಡ್ತಾರೆ, ನಾನು ಆಗಲೇ ಹೇಳಿದೆ 40-60% ತೇವಾಂಶ ಬೇಕಂತ. ಅಂದರೆ ಸೊ ನಾವೊಂದು ನೀರಾವರಿಯನ್ನು ಏನು ಕೊಡ್ತೀವಲ್ಲ, ನೀರಾವರಿ ಕೊಡೋದನ್ನು ಒಂದು ಪದ್ಧತಿನೇ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರಾವರಿಯನ್ನು ಕೊಡಬೇಕಾಗ್ತದೆ. ಬಹಳಷ್ಟು ನೀರು ನಿಲ್ಲಿಸಬಾರ್ದು. ಬಹಳಷ್ಟು ನೀರು ನಿಲ್ಲಿಸಿದ್ರೆ ಏನಾಗುತ್ತೆ, ಎನರೋಬಿಕ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಎನರೋಬಿಕ್ ಸಿಚುಯೇಷನ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಯಾಕೆ ನಮ್ಮ ಎಲ್ಲ ಸೂಕ್ಷ್ಮಜೀವಿಗಳು ಉಸಿರಾಟ ಮಾಡ್ತಕ್ಕಂಥ ಸೂಕ್ಷ್ಮಜೀವಿಗಳು, ಅದಕ್ಕೆ ನಮಗೆ ಉಸಿರಾಟಕ್ಕೆ ನಾವೆಂಗೆ ನಮಗೆ ಆಕ್ಸಿಜನ್ ಬೇಕೋ ನಮ್ಮ ಸೂಕ್ಷ್ಮಜೀವಿಗಳಿಗೂ ಕೂಡ ಆಕ್ಸಿಜನ್ ಬೇಕಾಗುತ್ತೆ. ಸೊ ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಗಿಬಿಟ್ಟು ಎನರೋಬಿಕ್ ಸಿಚುಯೇಷನ್ ಆಗಿ ಆ ಸೂಕ್ಷ್ಮಜೀವಿಗಳು ಸೋತೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ವಾಟರ್ ಲಾಗಿಂಗ್ ಅಂದರೆ ನೀರನ್ನು ಜಾಸ್ತಿ ನಿಲ್ಲಿಸಬಾರ್ದು. ನಮಗೆ 40-60% ಅಷ್ಟು ತೇವಾಂಶ ಬೇಕು, ಮತ್ತೆ 37-38 ಉಷ್ಣಾಂಶ ಬೇಕು. ಸೊ ಜೊತೆಗೆ ಸಾವಯವ ವಸ್ತುಗಳು ಏನಿರ್ತವಲ್ಲ ಅವು ಕೂಡ ಅಲ್ಲಿ ಇರುವಂಗೆ ನಾವು ನೋಡ್ಕೋಬೇಕು. ಈಗ ಹ್ಯೂಮಸ್ ಕಂಟೆಂಟ್ ಆಗ್ಬೋದು ಅಂಥವೆಲ್ಲ ಅಲ್ಲಿ ಪ್ರಮಾಣ ಒಂದು ನಿಶ್ಚಿತ ಪ್ರಮಾಣದಲ್ಲಿ ಅಲ್ಲಿ ಇರಬೇಕಾಗ್ತದೆ. ಸೊ ಅಲ್ಲಿ ನಿಶ್ಚಿತ ಪ್ರಮಾಣದಲ್ಲಿ ಅಲ್ಲಿ ಇಲ್ಲ ಅಂತಂದರೆ ಆ ಸೂಕ್ಷ್ಮಜೀವಿಗಳು ತಮ್ಮ ಕ್ರಿಯೆಯನ್ನು ಮಾಡೋದಿಲ್ಲ ಮತ್ತು ಸಂತತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಿಲ್ಲ. ಸೊ ಆವಾಗ ಏನಾಗ್ತದೆ, ಎಲ್ಲ ಥರದ ಒಂದು ಕ್ರಿಯೆಗಳು, ನಾನು ಆರೋಗ್ಯ ಹೇಳಿದ್ನಲ್ಲ, ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡ್ತಕ್ಕಂಥದ್ದು, ರಂಜಕವನ್ನು ಕರಗಿಸುವಂಥದ್ದು, ಇದು ಯಾವುದು ಕ್ರಿಯೆಗಳಲ್ಲಿ ಸರಿಯಾಗಿ ಜರುಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ನೀವು ಮಣ್ಣಲ್ಲಿ ಏನು ಮಾಡಬೇಕಾಗ್ತದೆ ಅಂತಂದರೆ ಸಾವಯವ ವಸ್ತುಗಳು ಇರುವಾಗೆ ನೋಡ್ಕೋಬೇಕು. ಸೊ ತೇವಾಂಶ ಮತ್ತು ವಾತಾವರಣವನ್ನು ಸರಿಯಾಗಿರತಕ್ಕಂಥ ಒಂದು ಈವನ್ ಸಮಟೈಮ್ಸ್ ಏನು ಮಾಡಬೇಕು ಅಂದರೆ ಮಲ್ಚಿಂಗ್ ಕೂಡ ಮಾಡಬೇಕಾಗ್ತದೆ. ಈಗ ದ್ವಿದಳ ಧಾನ್ಯಗಳ ಒಂದು ದಂಟುಗಳು ಏನಿರ್ತವೆ ಅವನ್ನು ನೀವು ಮಕ್ಕಳ ಮಲ್ಚ್ ಮಾಡಿ ಅದರಲ್ಲಿ ನೀರಾವರಿಯನ್ನು ಹಾಕಿದಾಗ ಏನಾಗುತ್ತೆ, ಒಂದು ತೇವಾಂಶ ಮೇಂಟೈನ್ ಆಗುತ್ತೆ. ಸೊ ವಾಟರ್ ಲಾಗಿಂಗು ಆಗೋದಿಲ್ಲ ಮತ್ತು ತೇವಾಂಶನೂ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಇದಾಗುತ್ತೆ. ಸೊ ಈ ರೀತಿ ನೀವು ಸೂಕ್ಷ್ಮಜೀವಿಗಳನ್ನು ಕಾಪಾಡ್ಕೋಬಹುದು. ಈಗ ಇತ್ತೀಚೆಗೆ ಭಾಳಷ್ಟು ಒಂದು ರೈತರ ಹೊಲಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಏನಪ್ಪ ಅಂತಂದರೆ ರೈತರು ಭತ್ತದ ಗದ್ದೆಗಳಿಗೆ ಬೆಂಕಿ ಹಚ್ತಾರೆ, ಹತ್ತಿ ಕಟ್ಟಿಗೆಗಳಿಗೆಲ್ಲ ಬೆಂಕಿ ಹಚ್ತಾರೆ, ಆಮೇಲೆ ಬೇರೆ ಬೇರೆ ಪಳಿಬುಳಿಕೆಗಳಿಗೆ ಎಲ್ಲ ಭೂಮಿಯಲ್ಲಿ ಅಲ್ಲಲ್ಲಲ್ಲಿ ಗುಂಪಿ ಹಾಕಿ ಬೆಂಕಿ ಹಚ್ಚಿಬಿಡ್ತಾರೆ. ಈ ಒಂದು ಪದ್ಧತಿಯಿಂದ ಇವುಗಳನ್ನು ಸುಡುವುದರಿಂದ ಯಾವ ರೀತಿ ಒಂದು ಸೂಕ್ಷ್ಮಾಣುಜೀವಿಗಳ ಮೇಲೆ ಪರಿಣಾಮ ಆಗುತ್ತೆ, ಇದು ಯಾವ ರೀತಿ ನಮ್ಮ ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತಂತಿರ್ತಾವೆ? ಈ ಸುಟ್ಟಾಕೋದ್ರಿಂದ ಏನಾಗುತ್ತೆ, ಆ ಒಂದು ಸಾವಯವ ವಸ್ತುಗಳಲ್ಲಿ ಇರತಕ್ಕಂಥ ಪೋಷಕಾಂಶಗಳು ಸುಟ್ಟೋಗ್ತವೆ. ಸೊ ಜೊತೆಗೆ ಅದಕ್ಕೆ ಪೋಷಕಾಂಶಗಳು ಈ ಒಂದು ಸೂಕ್ಷ್ಮಜೀವಿಗೆ ಸಿಗಲಿಲ್ಲ ಅಂತಂದಾಗ ಅವು ಕೂಡ ತಮ್ಮ ಕಾರ್ಯಗಳನ್ನು ನಿರ್ವಹಿಸೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನಾಗುತ್ತೆ, ನಮ್ಮ ರೈತರು ಏನು ಮಾಡ್ತಾರೆ, ಸೊ ಹೆಚ್ಚಾಗಿ ಈ ಪೆಸ್ಟಿಸೈಡ್ ಪ್ರಮಾಣವನ್ನು ಬಳಕೆ ಮಾಡ್ತಕ್ಕಂಥದ್ದು, ಆಮೇಲೆ ಹೆಚ್ಚಾಗಿ ಸಾರಜನಕವನ್ನು ಬಳಕೆ ಮಾಡ್ತಕ್ಕಂಥದ್ದು, ಯೂರಿಯಾ ಅಂತದೆಲ್ಲ. ಸೊ ಅವಾಗ ಏನಾಗುತ್ತೆ, ಮಣ್ಣಿನಲ್ಲಿ ಒಂದು ಈ ಒಂದು NO3 ಎಲ್ಲ ಅಕ್ಯುಮುಲೇಟ್ ಆಗ್ತದೆ, ಅಂದರೆ ನೈಟ್ರೇಟ್ ಪ್ರಮಾಣ ಜಾಸ್ತಿ ಆಗ್ತದೆ, ಆಮೇಲೆ ಫಾಸ್ಫೇಟ್ ಪ್ರಮಾಣ ಜಾಸ್ತಿ ಆಗ್ತದೆ. ಸೊ ಈ ರೀತಿ ಫಾಸ್ಫೇಟ್ ಪ್ರಮಾಣ ಮತ್ತು ನೈಟ್ರೇಟ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಏನಾಗ್ಬಿಡ್ತದೆ, ಸೂಕ್ಷ್ಮಜೀವಿಗಳಿಗೆ ಹಾನಿಕರಕ್ಕೆ ಆಗಲ್ಲ. ಯಾಕಂತಂದರೆ ಆ ಒಂದು ನೈಟ್ರೇಟ್ ಪ್ರಮಾಣ ಆಗಲಿ ಫಾಸ್ಫೇಟ್ ಪ್ರಮಾಣ ಆಗಲಿ ಅದು ಬೇರೆ ರೂಪದಲ್ಲಿ ಕನ್ವರ್ಟ್ ಆಗಬೇಕು. ಸೊ ಎಲ್ಲ ಈಗ ನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ, ಡಿನೈಟ್ರಿಫಿಕೇಶನ್ ಅಂತ ಹೇಳ್ತೀವಿ, ಇದೆಲ್ಲ ಪ್ರೋಸೆಸ್ಗಳು ನಾವು ಆಗಬೇಕು. ಆಗಿ ವಾತಾವರಣದಲ್ಲಿ ಅದು 78% ಸಾರ್ವಜನಿಕ ಮೇಲಿರ್ತದೆ. ಆ 78% ಸಾರ್ವಜನಿಕವನ್ನು ನಮ್ಮ ಸೂಕ್ಷ್ಮ ಜೀವಿಗಳ ಸಹಾಯದಿಂದ ಸಾರ್ವಜನಿಕ ಸ್ಥಿರೀಕರಣವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇದೆಲ್ಲ ಮಾಡಬೇಕಂದ್ರೆ ಇದೆಲ್ಲ ಥರದ ಒಂದು ವ್ಯವಸ್ಥೆ ನಾವು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೋಬೇಕಾಗ್ತದೆ. ಈಗ ಪಳಿವುಳಿಕೆಗಳನ್ನು ಅಥವಾ ಭತ್ತದ ಗದ್ದೆಗೆ ಒಂದು ಬೆಂಕಿ ಹಚ್ಚಿಬಿಡ್ತೀವಲ್ಲ, ಅಲ್ಲೆಲ್ಲ ಭೂಮಿ ಸುಟ್ಟು ಕರ್ರಗಾಗಿರ್ತದೆ. ಆ ಸುಟ್ಟಂತ ಒಂದು ಜಾಗದಲ್ಲಿ ಸೂಕ್ಷ್ಮಾಣುಜೀವಿಗಳು ಸಂಖ್ಯೆ ಕಡಿಮೆ ಆಗತ್ತಂತೀರ, ಹೇಗೆ ತಾವು? ಹೌದು ಹೌದು, ಕಡಿಮೆ ಆಗ್ತದೆ. ಸೊ ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ಅದು ಬರೀ ಆ ಒಂದು ಭತ್ತದ ಒಂದು ಸಾವಯವ ವಸ್ತುವನ್ನು ನಾವು ಸುಟ್ಟಾಕಲ್ಲ, ಜೊತೆಗೆ ಅಲ್ಲಿ ಸುತ್ತ ಇರತಕ್ಕಂಥ ಮಣ್ಣಿನ ಒಂದು ಇದನ್ನು ಕೂಡ ನಾವು ಸುಟ್ಟಾಕ್ತಿದ್ದೀವಿ. ಸೊ ಅಲ್ಲಿರ್ತಕ್ಕಂಥ ಪರಿಸರವನ್ನು ಹಾಳು ಮಾಡ್ತೀವಿ. ಸೊ ಮಣ್ಣಿನ ಪರಿಸರ ಜೊತೆಗೆ ಅದು ಸುಟ್ಟೋಗ್ಬಿಟ್ಟು ಆಶಾಗಿ ಬಿಡ್ತದೆ, ಅದು ಆಶಾಗಿ ಬಿದ್ದಾಗ ಅದಲ್ಲಿರ್ತಕ್ಕಂಥ ಏನು ಪೋಷಕಾಂಶಗಳು ಇರೋದಿಲ್ಲ. ಸೊ ಜೊತೆಗೆ ಏನಾಗುತ್ತದೆ, ಅದು ಟೆಂಪರೇಚರು ಉಷ್ಣಾಂಶ ಜಾಸ್ತಿನೂ ಆಗುತ್ತೆ ಸುಟ್ಟಾಕುವಾಗ, ಬೆಂಕಿ ಬಂದಾಗ ಆ ಉಷ್ಣಾಂಶ ಎಲ್ಲ ತರಹದ ಸೂಕ್ಷ್ಮ ಜೀವಿಗಳನ್ನ ಕೊಂದಾಗ್ತವೆ. ಯಾಕಂದ್ರೆ ನಮ್ಮ ಸೂಕ್ಷ್ಮ ಜೀವಿಗಳು 37 38 ಅಥವಾ 39 ಡಿಗ್ರಿ ಉಷ್ಣಾಂಶ ಅಷ್ಟೇ ತಳ್ಕೊಂತವೆ. ಕೆಲವು ಸೂಕ್ಷ್ಮ ಜೀವಿಗಳು ಮಾತ್ರ ನಾವು ಹೆಚ್ಚಿನ ಉಷ್ಣಾಂಶ ಇರತಕ್ಕಂಥ ಒಂದು ವಾತಾವರಣವನ್ನು ಒಗ್ಗಿಕೊಳ್ತವೆ. ಬಟ್ ಎಲ್ಲ ಸೂಕ್ಷ್ಮ ಜೀವಿಗಳು 38 37 ಉಷ್ಣಾಂಶವನ್ನು ತಡ್ಕೊಡ್ತವೆ. ಅದರಿಂದ ಬೆಂಕಿ ಹಾಕಿದಾಗ ಏನಾಗುತ್ತೆ, ಆ ಒಂದು ಉಷ್ಣಾಂಶಕ್ಕೆ ಎಲ್ಲ ತರಹದ ಸೂಕ್ಷ್ಮ ಜೀವಿಗಳು ಹಾಳಾಗ್ತವೆ. ಈಗ ಯಾವ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆ ಮಣ್ಣು ಫಲವತ್ತಾದ ಮಣ್ಣು ಅಂತ ಹೇಳ್ತೀರಾ ನೀವು ಹೇಗೆ? ಹೌದು, ಹೆಚ್ಚಾಗಿ ನಮ್ಮ ಸೂಕ್ಷ್ಮಜೀವಿಗಳು ಇದ್ರೆ ಆ ಮಣ್ಣು ಫಲವತ್ತಾದ ಮಣ್ಣು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಸೂಕ್ಷ್ಮಜೀವಿಗಳು ಎಲ್ಲಾ ತರಹದ ಪ್ರೋಸೆಸ್ ಅನ್ನ ಮಾಡ್ತವೆ. ಸಾರ್ವಜನಿಕ ಸ್ಥಿರೀಕರಣ ಆಗ್ಬೋದು, ರಂಜಕವನ್ನು ಕರಗಿಸ್ತಕ್ಕಂಥದ್ದು, ಮತ್ತೆ ಪೊಟಾಸನ್ನು ಕರಗಿಸ್ತಕ್ಕಂಥದ್ದು. ಸೊ ಅಲ್ಲಿಂದ ಈಗ ಇನ್ನೊಂದು ಮೈಕ್ರೋಜ ಅಂತ ಹೇಳಿದೆ. ಈ ಮೈಕ್ರೋಜ ಏನ್ ಮಾಡ್ತದೆ, ನೀವು ರಂಜಕವನ್ನು ಕರಗಿಸಿದ್ರು ಕೂಡ ನಾವು ಈಗ ಡಿ ಎ ಪಿ ಸಿಂಗಲ್ ಸೂಪರ್ ಹಾಕಿದಾಗ ಅದು ಸಾಲುಬಲೈಸ್ ಆಗಿ ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಯನ್ನು ಬೆಳೆಗಳಿಗೆ ದಕ್ಕುವಂತೆ ಮಾಡ್ತಕ್ಕಂಥದ್ದು, ಅಂದರೆ ಸಾಲುಬಲೈಸ್ ಆತಕ್ಕಂಥ ಒಂದು ರಂಜಕವನ್ನು ಈ ಮೈಕ್ರೋಜ ಏನು ಮಾಡ್ತದೆ, ಸಸ್ಯಗಳಿಗೆ ಒದಗಿಸ್ಕೊಡುತ್ತೆ ಒಳಗಡೆಯಿಂದ ಎಕ್ಸೈಲಮ್ ಮುಖಾಂತರ ಒದಗಿಸ್ಕೊಡುತ್ತೆ. ಸೊ ಆ ರೀತಿ ಇದ್ದಾಗ ನಾವು ನಿಜವಾಗ್ಲೂ ಅದು ಸೂಕ್ಷ್ಮಜೀವಿಗಳ ಒಂದು ಉಪಯುಕ್ತತೆ ಬಹಳ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಈಗ ಕೊನೆಯದಾಗಿ ರೈತರಿಗೆ ತಮ್ಮ ಸಲಹೆ ಸೂಚನೆಗಳನ್ನು, ಯಾಕಂದರೆ ಮಣ್ಣು ಫಲವತ್ತಾಗಿದೆ ಅಂತಂದ್ರೆ ಆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರ್ತಾವ ಅಂತಕ್ಕಂಥ ವಿಚಾರ ಹೇಳಿದಿರ್ತಾವೆ. ಈಗ ರೈತರು ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕು ಮತ್ತು ಅವುಗಳ ಸಂರಕ್ಷಣೆಯನ್ನು ಮಾಡ್ಕೊಂಡು ಹೋಗಬೇಕಾಗಿತ್ತಂತಂದರೆ ಏನು ಮಾಡಬೇಕಾಗಿದೆ ರೈತರು? ಮೊದಲನೇದಾಗಿ ಈಗ ಉಷ್ಣಾಂಶ ಜಾಸ್ತಿ ಇದೆ, ಯಾಕಂದ್ರೆ ಬೇಸಿಗೆ ಕಾಲ. ಸೊ ಈ ನೇಚರ್ ಕಂಟ್ರೋಲ್ ಬೈ ನೇಚರ್ ಅದಕ್ಕೆ ಇವಾಗ ಏನ್ ಮಾಡ್ಬೇಕು, ಇಂಥ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಉಳುಮೆಯನ್ನ ಮಾಡಿ ಟೆಂಪರೇಚರ್ನ ಒಂದು ಬೇರೆ ಕಡೆಗೆ ಹೋಗುವ ರೀತಿ ಮಾಡ್ತಕ್ಕಂಥದ್ದು. ಸೊ ಒಳಗಡೆ ಇರ್ತಕ್ಕಂಥ ಮಣ್ಣನ್ನ ಮತ್ತೆ ರೊಟೇಟ್ ಮಾಡಿದಾಗ ಆ ಒಂದು ಉಷ್ಣಾಂಶ ಕಮ್ಮಿ ಆಗುತ್ತೆ. ಸೊ ಆಮೇಲೆ ಇಮೇಲೆ ಒಂದು ಅಥವಾ ಎರಡು ಮಳೆ ಬಂದಾಗ ನಿಮಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಉಷ್ಣಾಂಶ ಮತ್ತೆ ತೇವಾಂಶ ಸಿಗುತ್ತೆ. ಸೊ ಜೊತೆಗೆ ಬಿತ್ತನೆ ಮಾಡೋದಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿನೇ ನಾವು ಒಂದು ಈ ಕೊಟ್ಟಿಗೆ ಗೊಬ್ಬರ, ವರ್ಮಿ ಕಂಪೋಸ್ಟ್ ಗೊಬ್ಬರ ಮತ್ತೆ ಸಾವಯವ ವಸ್ತುಗಳಿಂದ ತಯಾರಿರ್ತಕ್ಕಂಥ ಒಂದು ಗೊಬ್ಬರಗಳನ್ನ ಹಾಕಬೇಕಾಗ್ತದೆ. ಸೊ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ನೀರಾವರಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಬಿತ್ತನೆ ಮಾಡೋದಕ್ಕಿಂತ ಮೊದಲೇ ಅಥವಾ ನೀವು ಭತ್ತ ಆದರೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮೊದಲೇ ಸೊ ನಮಗೆ ಬೇಕಾದಂಥ ಒಂದು ಈಗ ಅಜೋಲಾ ಇದೆ ಅದನ್ನು ಹಾಕ್ತಕ್ಕಂಥದ್ದು. ಸೊ ಅಲ್ಲಿಂದ ಬರ್ತಾ ಸೈನೋಬ್ಯಾಕ್ಟೀರಿಯಾ ಅಂತ ಇದೆ, ಅದನ್ನು ಸಂತತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಇದೆಲ್ಲನೂ ಮಾಡೋದ್ರಿಂದ ಸೊ ನಾವು ಈ ಒಂದು ಸೂಕ್ಷ್ಮಜೀವಿಗಳ ಸಂತತಿಯನ್ನು ಜಾಸ್ತಿ ಮಾಡ್ಬೋದು. ಮತ್ತೆ ನಮಗೇನಂತಂದ್ರೆ ಈ ಪ್ರೊಡಕ್ಟಿವಿಟಿ ಮತ್ತೆ ನಮಗೆ ಬರ್ತಕ್ಕಂಥ ಇಳುವರಿಗಿಂತ ಮುಖ್ಯವಾಗಿ ನಮ್ಮ ಮಣ್ಣನ್ನು ಮುಂದಿನ ಒಂದು ಜನರೇಷನ್ ನಾವು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ನಾವು ಏನಂದ್ರೆ 40 ಬಂದಿದೆ 50 ಬರಬೇಕು ಕ್ವಿಂಟಾಲ್ಸ್ ಅನ್ನೋದು ನಮ್ಮ ಮುಖ್ಯ ಅಲ್ಲ ನಮಗೆ. ಸೊ ಈ ಮಣ್ಣಿನ ಫಲವತ್ತತೆಯನ್ನ ಸುಸ್ಥಿರತೆಯನ್ನು ನಾವು ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ರಾಸಾಯನಿಕಗಳಂದ್ರೆ ನೀವು ಹೆಚ್ಚಾಗಿ ಯೂರಿಯಾ ಗೊಬ್ಬರನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದನೂ ಕೂಡ ನಿಮಗೆ ಹಾನಿ ಆಗ್ತದೆ. ಸೊ ಜೊತೆಗೆ ಪೆಸ್ಟಿಸೈಡ್ ಅನ್ನ ಹೆಚ್ಚಾಗಿ ಬಳಕೆ ಮಾಡತಕ್ಕಂಥ ಒಂದು ಪದ್ಧತಿ ಇದ್ರೂ ಕೂಡ ನಾವು ಇದಾಗ್ತದೆ. ಮತ್ತೆ ಜೊತೆಗೆ ಏನಾಗುತ್ತೆ, ಈ ಕೆಮಿಕಲ್ಸ್ ಯಾವ ತರ ಅಂತಂದ್ರೆ ಹೆವಿ ಮೆಟಲ್ಸ್ ಇರ್ಬೋದು, ಆರ್ಸೆನಿಕ್ ಕಂಟೆಂಟ್ ಇರ್ಬೋದು. ಈಗ ನೀವು ನೀರನ್ನ ಯಾವ ತರ ನೀರು ಬಳಕೆ ಮಾಡ್ತೀರಿ ಅದು ಬಹಳ ಮುಖ್ಯ. ಸೊ ನೀರಿನಲ್ಲಿ ಆರ್ಸೆನಿಕ್ ಕಂಟೆಂಟ್ ಇದ್ರೂ ಕೂಡ ಅದು ಬಹಳ ನಮಗೆ ತೊಂದರೆ ಆಗ್ತದೆ. ಸೊ ಆ ತರ ಏನಾದ್ರು ನೀವು ನೀರು ಆ ತರ ನೀರು ಇತ್ತು ಅಂತಂದ್ರೆ ನಿಮಗೆ ಅಥವಾ ಆ ತರ ಮಣ್ಣು ಇತ್ತು ಅಂದ್ರೆ ನೀವು ನಮ್ಮಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಕಂಟ್ರೋಲ್ ಲ್ಯಾಬ್ ಅಂತ ಒಂದು ಲ್ಯಾಬ್ ಇದೆ, ನೀವು ಅಲ್ಲಿಗೆ ತಂದ್ಬಿಟ್ಟು ನಿಮಗೆ ಬೇಕಾದಂತ ಒಂದು ಆರ್ಸೆನಿಕ್ ಕಂಟೆಂಟ್ ಆಗ್ಬೋದು, ಹೆವಿ ಮೆಟಲ್ ಕಂಟೆಂಟ್ ಆಗ್ಬೋದು, ಪೆಸ್ಟಿಸೈಡ್ ಕಂಟೆಂಟ್, ಅದನ್ನು ಕೂಡ ನೀವು ಒಂದು ಚೆಕ್ ಮಾಡಿಸ್ಕೋಬಹುದು. ಚೆಕ್ ಮಾಡಿಸ್ಕೊಂಡು ನೀವು ಆಮೇಲೆ ನೀವು ಆ ಮಣ್ಣು ಹೆಂಗೆ ನೀವು ಮಾರ್ಪಾಡು ಮಾಡ್ಕೋಬಹುದು ಅಂತೇಳಿ ನೀವು ವಿದ್ಯಾ ವಿಜ್ಞಾನಿಗಳನ್ನ ಕೇಳಿ ನೀವು ತಿಳ್ಕೊಂಡು ಅದರಂತೆ ನೀವು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಒಳ್ಳೆಯದು ಮಾದೇವಸ್ವಾಮಿ ಅವರು, ಇದುವರೆಗೆ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಯಾವ ರೀತಿ ಫಲವತ್ತತೆಗೆ ಸಹಕಾರಿ ಮಾಡ್ತವೆ, ಜೊತೆಗೆ ಅವುಗಳ ಒಂದು ವೃದ್ಧಿ ಮಾಡೋದಾಯಿತು, ಅವುಗಳ ಸಂರಕ್ಷಣೆಯನ್ನು ಮಾಡೋದಾದರೆ ಏನು ಮಾಡಬೇಕಾಗಿದೆ ರೈತರು ಅಂತಕ್ಕಂಥ ವಿಚಾರ ಹೇಳಿದ್ರಿ. ಕೊನೆಯದಾಗಿ, ಮಣ್ಣು ಅಂತಂದರೆ ಇದು ನಿರ್ಜೀವ ವಸ್ತು ಅಲ್ಲ, ಇದು ಜೀವಂತ ವಸ್ತು ಅಂತಕ್ಕಂಥ ವಿಚಾರ ನಾವು ಮನಗರಂಬೇಕಾಗಿದೆ. ಯಾಕಂದರೆ ಒಂದು ಗ್ರಾಮ್ ಮಣ್ಣಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಒಂದು ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಂತಕ್ಕಂಥಂದಮೇಲೆ ಇದು ಮಣ್ಣು ನಿರ್ಜೀವ ವಸ್ತು ಅಲ್ಲ, ಜೀವಂತ ವಸ್ತು. ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ರೈತರು ಹೋದರೆ ಖಂಡಿತ ಮಣ್ಣು ಫಲವತ್ತಾಗಿರುತ್ತೆ, ಮುಂದಿನ ಜನಾಂಗಕ್ಕೂ ಒಂದು ಒಳ್ಳೆಯ ಫಲವತ್ತಾದ ಮಣ್ಣನ್ನು ಕೊಡಬಹುದು. ನಮ್ಮ ರೈತರು ಈ ಸಸ್ಯದ ಅವಶೇಷಗಳನ್ನು ಭೂಮಿ ಮೇಲೆ ಅಲ್ಲಲ್ಲಿ ಹಾಕಿ ಸುಡುವುದನ್ನು ಬಿಡಬೇಕು. ಕಾಂಪೋಸ್ಟ್ ಗೊಬ್ಬರವನ್ನು ಬಿತ್ತನೆ ಮಾಡೋಕ್ಕಿಂತ ಮುಂಚೆ 15 20 ನಿಮಿಷ ಮುಂಚೆ ಭೂಮಿಗೆ ಸೇರಿಸ್ಬೇಕಂತಕ್ಕಂಥ ವಿಚಾರ. ನೀರಾವರಿಯಲ್ಲಿ ಇದ್ದಂಥವ್ರು ಹಿತಮಿತವಾಗಿ ನೀರನ್ನು ಬಳಸಬೇಕು, ಯಾಕಂದರೆ ನೀರು ಮಣ್ಣಿಗೆ ಸೂಕ್ಷ್ಮಾಣುಜೀವಿಗಳಿಗೆ ಅವಕ್ಕೂ ಗಾಳಿ ಬೇಕು ಉಸಿರಾಡಲಿಕ್ಕೆ ಮತ್ತು ತೇವಾಂಶ ಇರಬೇಕು ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದಾಗ ಹಿತಮಿತವಾಗಿ ನೀರಾವರಿಯನ್ನು ಮಾಡಲಿ, ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಲಿ. ಮತ್ತೊಂದು ವಿಚಾರ ತಾವು ಹೇಳಿದ್ರೆ ಏನಂತಂದರೆ ಈ ಒಂದು ಹೊದಿಕೆಯನ್ನು ಹಾಕೋದು, ಮಲ್ಚಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಹೊದಿಕೆಯನ್ನು ಹಾಕೋದು ಸಹ ಅಷ್ಟೇ ಒಂದು ಭಾಳ ಒಳ್ಳೆಯ ಕ್ರಮ ಅಂತಕ್ಕಂಥ ವಿಚಾರ ಹೇಳಿದರೆ ರೈತರು ಇಂಥ ಒಂದು ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಣ್ಣಿನ ಸೂಕ್ಷ್ಮ ಜೀವಿಗಳ ಸಂರಕ್ಷಣೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಅವುಗಳ ಪಾತ್ರ ಈ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಮಹಾದೇವಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮ ನಿರ್ಭರ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇಬ್ಬರುಗಳ ಪ್ರಕಾರ ನಾಳೆ ಅಂದರೆ 3/8/2021 ರಾಯಚೂರು ತಾಲೂಕಿನಲ್ಲಿ ಯಾವುದೇ ಮಳೆ ಬೀಳುವ ಸಾಧ್ಯತೆ ಇಲ್ಲ. ಏನು ಗರಿಷ್ಠ ಉಷ್ಣಾಂಶತೆಯ 30.4 ಡಿಗ್ರಿ ಸೆಲ್ಸಿಯಸ್ ಇರುವುದು, ಏನು ಕನಿಷ್ಠ ಉಷ್ಣಾಂಶ 23.8 ಡಿಗ್ರಿ ಸೆಲ್ಸಿಯಸ್ ಇರುವುದೆಂದು ತಿಳಿದು ಬಂದಿದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 69%, ಇನ್ನು ಕನಿಷ್ಠ ಆರ್ದ್ರತೆಯ ಪ್ರಮಾಣ 53% ಇರುವುದು ಎಂದು ಹೇಳಲಾಗಿದೆ. ಇನ್ನು ಗಾಳಿಯ ವೇಗ 27 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಈ ಒಂದು ಮುನ್ಸೂಚನೆಯ ಪ್ರಕಾರ ತಿಳಿದು ಬಂದಿದೆ. ಈ ಒಂದು ಹವಾಮಾನ ಮುನ್ಸೂಚನೆ ಪ್ರಕಾರ ರೈತರಿಗೆ ಕೆಲವು ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಇನ್ನು ಸಾಮಾನ್ಯ ಬೆಳೆಗಾರರಿಗೆ ತಿಳಿಸುವುದೇನಪ್ಪ ಅಂದರೆ, ಕಳೆದ ಕೆಲವು ದಿನಗಳ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿಗಾಲುಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಹತ್ತಿ ಬೆಳೆಗಾರರಿಗಾಗಿ ಸಲಹೆಗಳು ಈ ರೀತಿಯಾಗಿವೆ. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೆಪ್ಯರಾನ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮಥಾಕ್ಸಮ್ 25 WG ಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಕ್ವಿಜಲಾಫಾಫ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬಿತ್ತನೆ ಮಾಡಿದ ರೈತರುಗಳಿಗಾಗಿ ತಿಳಿಸುವುದೇನೆಂದರೆ, ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಅಥವಾ 0.075 ಮಿಲಿಲೀಟರ್ ಪ್ಲಂಬೇಡಿಯಾಮೈಡ್ 39.35 SC ಅಥವಾ 0.12 ಮಿಲಿಲೀಟರ್ ಸ್ಪೈನೋಸಾರ್ಡ್ 45 SC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಾಫಸ್ 36 SL ಅಥವಾ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳುವಿನ ನಿರ್ವಹಣೆಗಾಗಿ ಥೆಮೆಥಿಯೇಟ್ 30 EC 1.75 ಮಿಲಿಲೀಟರ್ ನೀರಿನಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬೀಜ ಮತ್ತು ಕಾಂಡ ಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಇನ್ನು ಭತ್ತದ ಬೆಳೆಗಾರರಿಗೆ ತಿಳಿಸುವುದೇನೆಂದರೆ, ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೋಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಫೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3 GG 1 ಎಕರೆಗೆ ಎರಚಬೇಕು. ಇವು ಆಗಿದ್ದವು ರೈತರಿಗೆ ಕೆಲವು ಕೃಷಿ ಸಲಹೆಗಳು. ರೈತ ಬಾಂಧವರೇ, ಇದೀಗ ಕೇಳೋಣ ಪೇಟೆ ಧಾರಣೆಯನ್ನು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳುವುದಾದರೆ, ಶೇಂಗಾ ಗುಂಗ್ರಿ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ 3455, ಗರಿಷ್ಠ 6289 ರೂಪಾಯಿಗಳು. ಹೈಬ್ರಿಡ್ ಜೋಳ ಕನಿಷ್ಠ 1480, ಕನಿಷ್ಠ 1480. ಈರುಳ್ಳಿ 350 ರೂಪಾಯಿಗಳಿಂದ 1805 ರೂಪಾಯಿಗಳು. ದಪ್ಪ ಭತ್ತ 1136 ರೂಪಾಯಿಗಳಿಂದ 1136 ರೂಪಾಯಿಗಳು. ಸೋನಾ ಮಸೂರಿ ಭತ್ತ 1219 ರೂಪಾಯಿಗಳಿಂದ 1789 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 5489 ರೂಪಾಯಿಗಳಿಂದ 6109 ರೂಪಾಯಿಗಳು. ಕೆಂಪು ತೊಗರಿ 6031 ರೂಪಾಯಿಗಳಿಂದ 6505 ರೂಪಾಯಿಗಳು. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಭತ್ತ ಕಾವೇರಿ ಸೋನಾ 1700 ರೂಪಾಯಿಗಳಿಂದ 1804 ರೂಪಾಯಿಗಳು. ಭತ್ತದ RNR ಹೊಸದು 1720 ರೂಪಾಯಿಗಳಿಂದ 1875 ರೂಪಾಯಿಗಳು. ಭತ್ತದ RNR ಹಳೆಯದು 1990 ರೂಪಾಯಿಗಳಿಂದ 2233 ರೂಪಾಯಿಗಳು. ಇನ್ನು ಹಳೆ ಸೋನ ಮಸೂರಿ ಭತ್ತ 2125 ರೂಪಾಯಿಗಳಿಂದ 2400 ರೂಪಾಯಿಗಳು. ಇನ್ನು ನುಚ್ಚಕ್ಕಿ 1600 ರೂಪಾಯಿಗಳಿಂದ 1600 ರೂಪಾಯಿಗಳು. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ ನರ್ಚರ್ ಡಾಟ್ ಫಾರ್ಮ್ ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೆ, ಈಗ ಕೇಳೋಣ. ಲಿಂಗಸೂಗೂರು ತಾಲೂಕಿನ ಐದ್ನಾಳು ಗ್ರಾಮದ ರೈತರಾದ ಅಮರೇಗೌಡ ಪಾಟೀಲ್ ಅವರ ದಾಳಿಂಬೆ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಐದ್ನಾಳು ಗ್ರಾಮದ ಅಮರೇಗೌಡರು. ಇವರು ಇತ್ತೀಚೆಗೆ 2 ವರ್ಷದಿಂದ ದಾಳಂಬರಿ ಬೇಸಾಯದಲ್ಲಿ ತೊಡಗಿದ್ದಾರೆ. ದಾಳಂಬರಿ ಬೇಸಾಯಕ್ಕೆ ಯಾಕೆ ಬಂದ್ರು, ಜೊತೆಗೆ ದಾಳಂಬರಿ ಬೇಸಾಯದಲ್ಲಿ ಅವರ ಒಂದು ಲಿಂಗಸೂರು ತಾಲೂಕಿನಲ್ಲಿ ಯಾವ ರೀತಿ ರೈತರು ಒಂದು ಲಾಭವನ್ನ ಪಡ್ಕೋತಿದ್ದಾರೆ ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನ ಹಂಚ್ಕೋತಿದ್ದಾರೆ. ಅಮರೇಗೌಡರೆ, ತಾವು ಮೂಲತಃ ಒಣ ಬೇಸಾಯದ ರೈತರ, ನೀರಾವರಿ ಇದೆ ತಮ್ದು ಹೇಗೆ? ಸರ್, ನಮ್ಮ ಒಣ ಬೇಸಾಯದ ರೈತರು ಸರ್. ನಾವು ಒಣ ಬೇಸಾಯ. ಹ್ಮ್ ಸರ್. ಈಗ ದಾಳಂಬರಿಯನ್ನ 2 ವರ್ಷದಿಂದ ಮಾಡಿದಿರ್ತಾವು, ದಾಳಂಬರಿಯನ್ನ ಮಾಡಬೇಕು ಅಂತೇಳಿ ತಮಗೆ ಯಾಕೆ ಒಂದು ಉತ್ಸಾಹ ಬಂತು? ಇಲ್ಲ, ರೈತರಲ್ಲಿ ಉತ್ಸಾಹ ಒಂದು ಬದಲಾವಣೆ ನೋಡಕ್ ಇದು ಮಾಡಿದ್ವಿ ಸರ್. 2 ಪಪ್ಪಾಯಿ ಆಮೇಲೆ ದಾಳಂಬರಿ ಮಾಡಿದ್ವಿ ಸರ್. ಫಸ್ಟ್ ಪಪ್ಪಾಯಿ ಕಟಾವ್ ಆದ್ಮೇಲೆ ಇದು ದಾಳಂಬರಿ ಎಣ್ಣೆ ಬಿಟ್ಟಿ ಸರ್. ಅಂದ್ರೆ ಪಪ್ಪಾಯ ಮತ್ತು ದಾಳಿಂಬೆ ಎರಡು ಮಿಶ್ರ ಬೆಳೆಯಾಗಿ, ಅಂತರ್ ಬೆಳೆಯಾಗಿ ಬೆಳಕೊಂಡ ಬೆಳೆ ಅಂತರ್ಬೆಳೆ ಸರ್. ಪಪ್ಪಾಯಿ ಒಳ್ಳೆ ಲಾಭದಾಯಕವಾಗಿ ಚೆನ್ನಾಗಿ ಆಗೈತೆ. ಹೇಗೆ ಪಪ್ಪಾಯವನ್ನ ಯಾವ ತಳಿ ಹಾಕಿದಿರಿ ತಾವು? ಎಷ್ಟು ಎಕರೆದಲ್ಲಿ ದಾಳಿಂಬೆ ಮತ್ತು ಪಪ್ಪಾಯ ಬೆಳೀತಾ ಇದ್ದೀರಿ? 10 ಎಕರೆ ಸರ್. 10x10 ದಾಳಂಬರಿ ಇದೆ ಸರ್. ಡಿಸ್ಟೆನ್ಸ್ 8x8 ರೀ. ಗಿಡದಿಂದ ಗಿಡಕ್ಕೆ 8, ಗಿಡದಿಂದ ಗಿಡಕ್ಕೆ 8, ಹತ್ತರ ಸಾಲಿಂದ ಸಾಲಿಗೆ 10. 10 ಸರ್. 10. ಹ್ಮ್ ಸರ್. ಈಗ 5 ಎಕರೆ ಹಾಕಿದಿರಿ ಪಪ್ಪಾಯ ಮತ್ತು ದಾಳಿಂಬೆಯನ್ನು? ಇಲ್ಲ, ಅದ್ರಾಗೆ ಸರ್, 5 ಫೀಟಿಗೊಂದು ಪಪ್ಪಾಯ ಇತ್ತು ಸರ್. 10 ಫೀಟಿಗೊಂದು ದಾಳಂಬರಿ ಇತ್ತು ಸರ್. ಒಟ್ಟು ಎಷ್ಟು ಎಕರೆ ಕ್ಷೇತ್ರ? 8 ಎಕರೆ ಸರ್. 4000 ಗಿಡ. 8 ಎಕರೆದಲ್ಲಿ ಮಾಡಿದ್ರಿ ಇದನ್ನ? ಹ್ಮ್ ಸರ್, 8 ಎಕರೆದಲ್ಲಿ. ನೀರಿನ ಅನುಕೂಲತೆ ಹೇಗಿದೆ ಗೌಡರ್ ತಮಗೆ? ಆಯ್ತು ಸರ್, ಒಂದು ಬೋರ್ ಇದೆ, 2 ಬೋರ್ ಇದಾವೆ, 1 ಬಾವಿ ಐತೆ ಸರ್. ನೀವು ಈಗ ಈ ಪಪ್ಪಾಯ ಮತ್ತು ದಾಳಿಂಬೆ ಬೇಸಾಯಕ್ಕೆ ಹೋಗಕ್ಕಿಂತ ಮುಂಚೆ ನಿಮ್ಮ ಮಣ್ಣಿನ ಪರೀಕ್ಷೆ, ನೀರಿನ ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ? ಮಾಡಿದ್ವಿ ಸರ್, ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ವಿ ಸರ್. ಅಂದ್ರೆ ಒಳ್ಳೆ ಬೆಳಿಲಿಕ್ಕೆ ಪರವಾಗಿಲ್ಲ ಅಂತ ಹೇಳಿದ್ರು ಅವರು? ಹೌದು ಸರ್, ಹೇಳಿದ್ದಾರೆ ಸರ್. ಈ ನೋಡ್ರಿ, ಇತ್ತೀಚೆಗೆ ನಿಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನ ದಾಳಿಂಬೆಯಿಂದ ಸಾಕಷ್ಟು ಲಾಭ ಪಡ್ಕೊಂಡಿದ್ದಾರೆ ಸರ್. 2.5 ಸಾವಿರ ಎಕರೆ ಇದೆ ಸರ್. ಹೌದು. ಈಗ ತೋಟಗಾರಿಕೆ ಇಲಾಖೆ ಅನುಕೂಲತೆಗಳು ಏನೇನು ಸಿಕ್ತಿ ತಮಗೆ? ನಮಗೆ ಸರ್ ಡ್ರಿಪ್ಗೆ ಕೊಟ್ಟರು ಸರ್. ಡ್ರಿಪ್ ಮಾಡ್ಲಿಕ್ಕೆ ಕೊಟ್ಟರೆ, ಆಮೇಲೆ ಸಸಿಗೆ ಗೊಬ್ಬರದ್ದು ಅವಾಗ ಕೊಟ್ಟರು ಸರ್, ಸ್ವಲ್ಪ ಗಿಡ ಹಚ್ಚಿದಾಗ. ಹ್ಮ್ ಸರ್, ಸರ್ಕಾರ ಸೌಲಭ್ಯಗಳನ್ನು ಕೊಟ್ಟದ. ಕೊಟ್ಟಿದಾರೆ ಎಲ್ಲ? ಹ್ಮ್, ಕೊಟ್ಟಿದ್ದಾರೆ ಸರ್. 8 ಎಕರೆದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆ ಹಚ್ಚಿದಿರ್ತಾವು, ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ? ಪಪ್ಪಾಯ ಮತ್ತು ದಾಳಿಂಬೆ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ? ಸಸಿಗಳನ್ನ ಎಲ್ಲಿಂದ ತಂದ್ರಿ? ಜೈನ್ ಕಂಪಿ ಸರ್, ಮಹಾರಾಷ್ಟ್ರ ಸರ್. ಮಹಾರಾಷ್ಟ್ರ. ಹ್ಮ್ರಿ. ತಳಿ ಯಾವ್ದದು ಪಪ್ಪಾಯ ತಳಿ? ಸರ್, ಕ್ಯಾಡಿಲ್ಲ ಸರ್, ಅದು ಕ್ಯಾಡಿಲ್ಲ. ಹೌದಾ? ಹ್ಮ್ ಸರ್. ಹೇಗೆ ಪಪ್ಪಾಯ ತಮ್ಗೆ ಹೇಗ್ ಬಂತು ಈಗ ಇಳುವರಿ ಎಲ್ಲ? 28 ರೂಪಾಯಿ ತಾನೆ ಬಂತು ಸರ್ ನಮ್ಗೆ. 28 ರೂಪಾಯಿ? ಹ್ಮ್ ಸರ್. ಒಳ್ಳೆ ಬಂಪರ್ ಇಳುವರಿ ರೇಟ್ ಬಂದದ ಸರ್. ಹ್ಮ್, ಅದೇ ಒಂದು 17-18 ಲಕ್ಷ ಆಗಿತ್ತು ಸರ್. ವೆರಿ ಗುಡ್. ನಿಮ್ ಎಲ್ಲ ಖರ್ಚು ಮಾಡಿದ್ ಬಂದ್ಬಿಡ್ತು ನಿಮ್ದು? ಬಂದ್ಬಿಡ್ತು ಸರ್. ಈ ದಾಳಂಬರಿ ಏನ್ ಬಂದ್ರೆ ಲಾಭದಾಯಕ. ಲಾಭದಾಯಕ. ಹ್ಮ್ ಸರ್. ಹಚ್ಚುವಾಗ ಏನು ಯಾವ ರೀತಿ ತಾವು ಹಚ್ಚ ಪ್ರಾರಂಭ ಮಾಡಿದ್ರಿ, ಅಲ್ಲಿ ಏನೇನು ಗುಣಿಗಳನ್ನು ತಕ್ಕೊಂಡ್ರಿ, ಜೊತೆಗೆ ಏನು ಉಪಚಾರ ಮಾಡಿದ್ರಿ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ? ಏನಿಲ್ಲ ಸರ್, ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿ ಸರ್, ಗುಂಡಿ ಗೊಬ್ಬರ. ಹ್ಮ್. ಆಮೇಲೆ ಗಿಡ ಹಚ್ಚಿದ್ದು ಒಂದು 8 ದಿನಕ್ಕ DAP ಹಾಕಿವಿ ಸರ್. ಹ್ಮ್, ಇಷ್ಟೇ. ಆಮೇಲೆ ಮತ್ತೆ ಡಾಕ್ಟರ್, ಒಬ್ಬ ಡಾಕ್ಟರ್ನ ಇಟ್ಟಿವ್ರಿ, ಅವ್ರು ಹೇಳಿದಂಗೆಲ್ಲ ಮೇಂಟೈನ್ ಮಾಡ್ಕೊಂಡ್ ಹೊಂಟಿವಿ. ಇಲ್ಲಿವರೆಗೆ 2 ವರ್ಷದಲ್ಲಿ ಯಾವ್ದೇ ಒಂದು ರೋಗ ಕೀಟದ ಸಮಸ್ಯೆ ಏನು ಬಂದಿಲ್ಲ ತಮ್ಗೆ? ಬಂದಿಲ್ಲ ಸರ್. ಈಗ ಅದೇನು ಬ್ಯಾಟ್ರಿನ ಸ್ವಲ್ಪ ಕಾಣಕತ್ತಿತ್ತು ಸರ್. ಆಯ್ತು ಸರ್. ಅದೇ ಮತ್ತೆ ಅದಕ್ಕೆ ಏನ ಔಷಧಿ ಕಂಡಿಡಿದ್ರ ಇದಾಗ್ಬೋದು. ನಮ್ ಮನೆ ಬರ ಸರ್ ಇದು ಹೌದಲ್ ಸರ್? ಒಮ್ಮೊಮ್ಮೆ ಒಂದ್ ವರ್ಷ ಬಂಪರ್ ಬರ್ತವೆ, ಒಂದ್ ವರ್ಷ ರೋಗ ಜಾಸ್ತಿ ಅಂದ್ರೆ ವಾತಾವರಣದಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ಬಹಳ ಮುಖ್ಯ ಇಲ್ಲಿ. ಹೋದ್ ಸಲ ವಾತಾವರಣ ಸರಿ ಇದ್ದಿಲ್ಲಲ್ ಸರ್ ಮಳೆ ಹೆಚ್ಚಾಗಿ. ಹೌದು, ಹಂಗಾಗಿ ಸ್ವಲ್ಪ ಇದಾಗಿತ್ತು. ಈಗ ತಾವು 8 ಎಕರೆದಲ್ಲಿ ಮಾಡಿದಿರಿ, ನೀರಿನ ಅನುಕೂಲತೆ ಹೇಗೆ? ಡ್ರಿಪ್ ಮಾಡ್ತೀರಿ ಎಲ್ಲ? ಡ್ರಿಪ್ ಸರ್. ಡ್ರಿಪ್ ಮುಖಾಂತರ ಮತ್ತೆಲ್ಲ ಗೊಬ್ಬರ ಕೊಡುದು? ಡ್ರಿಪ್ ಮುಖಾಂತರ? ಡ್ರಿಪ್ ಎಲ್ಲ ಡ್ರಿಪ್ ಮುಖಾಂತರ ಸರ್. ಎಷ್ಟ್ ಸಲ ಗೊಬ್ಬರ ಕೊಡ್ತೀರಿ ದಾಳಂಬರಿಗೆ, ಪಪ್ಪಾಯಿಗೆ? ಪಪ್ಪಾಯಿಗೆ ಎಷ್ಟ್ ಸಲ ಕೊಟ್ರಿ ಗೊಬ್ಬರ? ಪಪ್ಪಾಯಿಗೆ 5 ಸಲ ಅಂತೂ ಕೊಟ್ಟಿವಿ ಸರ್, ಮ್ಯಾಕ್ಸಿಮಮ್ ತಿಂಗಳಿಗೆ ಒಂದು 1/4 ಕೆಜಿ ಗಿಡಕ್ಕೆ. ಏನು ಎಲ್ಲ ರಾಸಾಯನಿಕ ಗೊಬ್ಬರ, ತಿಪ್ಪೆ ಗೊಬ್ಬರ, ಮತ್ ಬೇರೆ ಬೇರೆ ಗೊಬ್ಬರ ಕೊಡ್ತೀರಿ? DAP, ಮ್ಯಾಗ್ನೇಶಿಯಂ, ಪೊಟ್ಯಾಶ್ ಕೊಟ್ಟಿವಿ ಸರ್. ಮತ್ ಸಾವಯವ ಗೊಬ್ಬರ ಏನ್ ಕೊಡ್ತೀರಿ? ಸಾವಯವ ತಿಪ್ಪೆ ಗೊಬ್ಬರ ಕೊಡ್ತೀವಲ್ಲ ಸರ್. ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಸರ್. ಹೇಗೆ ನೀವು ಮನೆಯಲ್ಲಿ ದನಗಳು ನಿಮ್ದೇ ಗೊಬ್ಬರ ಖರೀದಿ ಮಾಡ್ತೀರಿ? ಎಮ್ಮೆ ಇದೆ ಸರ್, ಆಕಳ ಇದೇವ, ನಮ್ಮೇ ಆದಂತ ಅದೇ ಸರ್. ಅಂದ್ರ ಚಲೋ ಗೊಬ್ಬರ ಬರ್ತದ ನಿಮ್ದು? ಬರ್ತ ಸರ್, ಒಂದ್ 10 ದನ ಅದೇವ್ ಸರ್ ನಮ್ದು. ಈಗ ನೋಡ್ರಿ ಪಪ್ಪಾಯ, ನೀವು ಬಹಳಷ್ಟು ಜನ ರೈತರು ಬಹಳಷ್ಟು ಲಾಸ್ ಆಗಿದ್ರೆ ಪಪ್ಪಾಯಲ್ಲ, ರೇಟ್ ಸಿಗಲಿಲ್ಲ ಅಂತ ಹೇಳಿ ನಿಮ್ಗೆ 28 ರೂಪಾಯಿ ಒಳ್ಳೆ ರೇಟ್ ಸಿಕ್ತಿ. ಕಾರಣ ಏನು, ಯಾಕೆ ರೇಟ್ ಒಳ್ಳೆ ರೇಟ್ ಸಿಕ್ತಿ ನಿಮ್ಗೆ? ಹೌದ್ ಸರ್, ಅವಾಗ ಸಿಕ್ತಲ್ರಿ, ಈಗ ನೋಡ್ರಿ ಈಗ ರೇಟ್ ಮಾಲ್ ಎಲ್ಲ ರೈತರದ್ದು ಚೆನ್ನಾಗಿ ಬಂದೈತೆ. ಕೊರೋನಾ ಸಲಾಗ ಲಾಕ್ ಡೌನ್ ಆದದಕ್ಕ ಇಲ್ಲ ಸರ್ ಈಗ, ಮತ್ತೆ ಲಾಕ್ ಡೌನ್ ಅಂತ ಅಂದ್ಗಣ ಇದು ಮಾಡಿದ ಗಣ ಬಂದಾಗ್ಬಿಡುತ್ತೆ ಸರ್. ಬಂದಾಗ್ಬಿಡ್ತಾವೆ ಮಾಲ್, ಹೊರಗಡೆ ಹೋಗಲ್ಲ, ಔಟ್ ಆಫ್ ಹೋಗಲ್ಲ ಅನ್ನೋದಕ್ಕ ಗಾಡಿಗಳು ಸಮಸ್ಯೆ. ಅಲ್ಲದಲ್ಲ ಇವ್ರು ಬುಡ್ಲಾರ ತಿಕ್ಲಕ್ಕ ರೇಟ್ ಡೌನ್ ಆಗ್ತದೆ ಸರ್. ನಿಮ್ಮ ಪಪ್ಪಾಯವನ್ನ ಅಲ್ಲಿಗೆ ಪ್ಲಾಟಿಗೆ ಬಂದು ಖರೀದಿ ಮಾಡಿದ್ರ? ಪ್ಲಾಟಿಗೆ ಬಂದು ಖರೀದಿ. ಎವರೇಜ್ ರೇಟ್ ಎಷ್ಟು ಸಿಕ್ತ ನಿಮ್ಗೆ? 28 ರೂಪಾಯಿ ಎವರೇಜ್ ಸಿಕ್ತ ಅಥವಾ ಕಡಿಮೆ ಆಗ್ತ? 18 ರೂಪಾಯಿಲಿದ್ದ ಸಿಕ್ಕೈತೆ ಸರ್. 18 ರೂಪಾಯಿ? 18 ರೂಪಾಯಿಲಿದ್ದ 28 ರೂಪಾಯಿ ತನಕ ಕೊಟ್ಟಿವಿ ನೋಡಿ. ಇಳುವರಿ ಹೇಗ್ ಬಂದ್ ನಿಮ್ದೆಲ್ಲ 8 ಎಕರೆ? ಇಳುವರಿ ಚೆನ್ನಾಗಿ ಬಂತು ಸರ್. ಒಂದು ಫಸ್ಟ್ ಸರ್ ಸ್ವಲ್ಪ ಒಂದು 4-5 ಗಾಡಿ ಒಂದು 40 ಟನ್ ಕಮ್ಮಿ ರೇಟ್ನೆ ಕೊಟ್ಟಿವಿ ಸರ್, 8 ರೂಪಾಯಿ 10 ರೂಪಾಯಿ ಕೊಟ್ಟಿವಿ. ಆಮೇಲೆ ಒಳ್ಳೆ ರೇಟ್ ಬಂತು ಸರ್, ಒಂದು 30 ಟನ್ 40 ಟನ್ಗೆ. ಇದುವರೆಗೆ ಲಿಂಗಸೂಗೂರು ತಾಲೂಕಿನ 54 ಗ್ರಾಮದ ರೈತರಾದ ಅಮರೇಗೌಡ ಪಾಟೀಲ್ ಅವರ ದಾಳಿಂಬೆ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800-100-211-99. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े।